ಆಮೇಲೆ ನಾನು ಮದ್ವೆ ಆಗಿ ಬಂದ್ಮೇಲೆ ನನಗೆ ಮೊದ್ಲು ಏನ್ ಗೊತ್ತಿರ್ಲಿಲ್ಲಾಗಿತ್ತು, ನನ್ನ ತವ್ರ ಮನೆಯಲ್ಲಿ ಏನ್ ದನ ಎಲ್ಲ ಇರ್ಲಿಲ್ಲಾಗಿತ್ತು. ನಮ್ಮಮ್ಮ ಟೀಚರ್ ಇದ್ರು, ತೋಟದ ಮನೆ ಅಲ್ಲ ನಮ್ದು. ಈ ತರ ತೋಟ ಗದ್ದೆಯಲ್ಲಿ ಕೆಲಸ ಮಾಡಿ ಆಗ್ಲಿ, ತೋಟದಲ್ಲಿ ಕೆಲಸ ಮಾಡಿ ದನ ಕಟ್ಟುದು ಬಿಡುದಷ್ಟೇ ಕಲ್ತಿದ್ದು. ಹಾಲು ಕರಿಯಕ್ಕೆಲ್ಲ ಹೋಗ್ತಿರ್ಲಿಲ್ಲಾಗಿದ್ದೆ ನಾನು. ನಮ್ಮ ಮನೆಯವ್ರು ಮಾಡ್ತಿದ್ರು, ನಮ್ಮ ಅತ್ತೆ ಎಲ್ಲ ಮಾಡ್ತಿದ್ರು. ಮಕ್ಕಳು ದೊಡ್ಡವರ ಶಾಲೆಗೆಲ್ಲ ಹೋಗ್ಲಿಕ್ಕೆ ಶುರು ಮಾಡಿದ್ಮೇಲೆ ನಿಧಾನಕ್ಕೆ ಒಂದೊಂದು ದನ ಹಾಲು ಹಿಂಡುದು ಅದನ್ನೆಲ್ಲ ಕಲಿತೆ. ಆಮೇಲೆ ನಮ್ಮ ಅತ್ತೆಗೆ ಸ್ವಲ್ಪ ವಯಸ್ಸಾದ್ಮೇಲೆ ಅವರು ಹೋಗೋದು ಬಿಟ್ಟಮೇಲೆ ಮತ್ತೆ ಎಲ್ಲ ಮಾಡೋದು ರೂಢಿ ಆಯ್ತು. ಮನೆಯಲ್ಲಿ ಸುಮಾರು ಒಂದು 17 ದನ ಇದಾವೆ. ಅದರಲ್ಲಿ ಎಲ್ಲ ಏನು ಹಾಲು ಹಿಂಡೋದಿಲ್ಲ, 2-3 ಒಂದೊಂದ್ಸಲ 4 ದನ 5 ದನ ಹೀಗೂ ಇರುತ್ತೆ. ಅವಾಗ ಏನ್ ಮಾಡ್ತೀವಿ, ನಮ್ಮ ಮನೆಯವರು ನಾನು ಮಗಳು ಮಾಡ್ತಾಳೆ ಅಂತ ಸ್ವಲ್ಪ ಹಂಚ್ಕೋತೀವಿ. ಅಂದ್ರೆ ಒಬ್ರಿಗೆ ಕಷ್ಟ ಆಗುತ್ತೆ ಅಂತೇಳಿ ಹೆಚ್ಚಿಗೆ ಹಾಲಿದ್ರೆ ಮಾರಾಟ ಮಾಡ್ತೀವಿ ಹತ್ತಿರದ ಪೇಟೆ ದಾಂಡೇಲಿಗೆ, ಯಾವ್ದಾದ್ರು ಹೋಟೆಲ್ಗೆ ಅಥವಾ ಹೀಗೆ ಕೊಡ್ತೀವಿ. ಮನೆ ಮನೆಗಳಿಗೆ ಕೊಡ್ತಾ ಇರ್ಲಿಕ್ಕೆ ನಮ್ಗೆ ಆಗಲ್ಲ. ಅಂದ್ರೆ ಇದ್ದಾಗ ತಗೊಳ್ತಾರೆ, ಇಲ್ದಾಗ ತಗೊಳ್ಳೋದಿಲ್ಲ. ಹಾಗಾಗ್ತದೆ, ಮನೆ ಮನೆಗಳಿಗೆ ಕೊಟ್ಟರೆ ಏನಾಗುತ್ತೆ, ಡೈಲಿ ನಾವು ಕೊಡ್ಲೇಬೇಕು. ಮತ್ತೆ ಅದೊಂದು ಕೊಡು ಹೋಗಿ ಬರ್ಲಿಕ್ಕೆ ಅಷ್ಟು ಖರ್ಚು ಗಿಟ್ಟೋದಿಲ್ಲ ನಮ್ಗೆ. ಅದಕ್ಕಾಗಿ ತುಂಬಾ ಹಾಲಿದ್ರೆ ಅಷ್ಟೇ ಕೊಡ್ತೀವಿ, ಇಲ್ಲಾಂದ್ರೆ ಮನೆಗಷ್ಟೇ ಬಳಸೋದು ನಾವು. ಯಾವ್ದು ಜರ್ಸಿ ದನಗಳಲ್ಲ, ಎಲ್ಲ ಹಳ್ಳಿ ದನಗಳೇ ನಮ್ಮ ಮನೆಯಲ್ಲಿ ಇರೋದು. ಹಾಗಾಗಿ ಜಾಸ್ತಿ ಹಾಲಿರಲ್ಲ. ಅದಕ್ಕೆ 1-1.5 ಲೀಟರ್, 2 ಲೀಟರ್ ಮ್ಯಾಕ್ಸಿಮಮ್ ಅಂತಂದ್ರೆ ಸಿಗೋದು, ಇಷ್ಟೇ ಹಾಲು ಸಿಗೋದು. ಹಾಗಾಗಿ ಮನೆಗೆ ಸಾಕಾಗ್ತದೆ. ಅದ್ರಲ್ಲಿ ಬಂದ ತುಪ್ಪ ಹೆಚ್ಚಿಗೆ ಇದ್ರೆ ಮಾರ್ತೀವಿ. ನಮಗೆ ನಮ್ಮ ಪಾಲಿಸಿ ಏನು ಅಂತಂದ್ರೆ, ನಮ್ಮ ಇಡೀ ನಮ್ಮ ಕುಟುಂಬದ ಪಾಲಿಸಿ ಅಂತಂದ್ರೆ, ನಮಗೆ ತಿಂದುಂಡು ನಮಗೆ ಬೇಕಾದವ್ರಿಗೆ ಕೊಟ್ಟು ಉಳಿದ್ರೆ ಮಾತ್ರ ಮಾರಾಟ ಮಾಡೋದು. ಜಾಸ್ತಿ ಹಣ ಗಳಿಸಬೇಕು ಅನ್ನೋದು ನಮ್ದು ಉದ್ದೇಶ ಅಲ್ಲ. ನಮ್ಮನ್ನ ಈ ಭೂಮಿ ತಾಯಿ ಹೊಟ್ಟೆ ಹೊರಿತಿದ್ದಾಳೆ ಅಂದ್ರೆ ನಮ್ಗೆ ಯಾವ್ದಕ್ಕೂ ಕೊರತೆ ಇಲ್ಲ. ಊಟ ತಿಂಡಿ ಬಟ್ಟೆ ಮಕ್ಕಳ ಶಿಕ್ಷಣಕ್ಕೆ ಆಗುವಷ್ಟು ಇದೆ, ಲಕ್ಸುರಿ ಅಷ್ಟು ಇಲ್ಲ. ತಿರುಗಾಡಿ ಮಜಾ ಮಾಡುವಷ್ಟು ಅದು ನಾವು ಆಸೆನೂ ಪಡ್ಲಿಲ್ಲ, ಬೇಕಾಗಿನೂ ಇಲ್ಲ. ನಮ್ಮ ಮನೆಗೆ ಬಂದು ಹೋಗುವವರ ನೆಂಟರಿಷ್ಟಿಗೆ ಬಡಿಸಿ ಊಟ ಮಾಡಿ ನಾವು ಉಳಿದಿದ್ದನ್ನ ನಿತ್ಯದ ಖರ್ಚಿಗೆ ಮಾರಾಟ ಮಾಡುವಷ್ಟು ಇರ್ತದೆ. ಹಾಗಾಗಿ ಹೈನುಗಾರಿಕೆ ಅದು ನಮ್ಗೆ ನಮ್ಮ ಕೃಷಿಗೆ ಉಪಜೀವನ. ಅದಂದ್ರೆ ಈಗ ನಾವು ಕೃಷಿಗೆ ಗೊಬ್ಬರನಾಗ್ಲಿ ಅಥವಾ ಇದನ್ನು ಏನನ್ನು ನಾವು ಖರೀದಿ ಮಾಡೋದಿಲ್ಲ, ಅಥವಾ ಹೈನುಗಾರಿಕೆಗಾಗಿ ನಾವು ಹುಲ್ಲು ಇದನ್ನು ಖರೀದಿ ಮಾಡೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಮನೆಯಿಂದ ಬರೋದನ್ನೇ. ಅಂದ್ರೆ ಈ ಹಿಂಡಿನೂ ಕೂಡ ಹೆಚ್ಚಿನದಾಗಿ ನಾವು ನಮ್ಮ ಮನೆಯಲ್ಲಿ ತೆಂಗಿನ ತೋಟ ಇದೆ, ತೆಂಗಿನ ತೋಟ ಎಣ್ಣೆ ಮಾಡಿಸಿದ ಹಿಂಡಿ ಅದೇ ಹಿಂಡಿ ದನಗಳಿಗೆ ಹಾಕ್ತೀವಿ. ಭತ್ತ ಬೆಳಿತೀವಿ, ದನಕ್ಕೆ ಹುಲ್ಲಾಕ್ಬೇಕು ಅಂತಾನೆ ನಾವು ಭತ್ತ ಬೆಳೆಯೋದು. ಹೇಗೆ ನೋಡ್ಲಿಕ್ಕೆ ಹೋದ್ರೆ ಭತ್ತಕ್ಕೆ ನಾವು ಇನ್ವೆಸ್ಟ್ ಮಾಡಿದ್ದು, ನಾವು ಪೇಟೆಯಲ್ಲಿ ಖರೀದಿ ಮಾಡ್ತಿದ್ರೆ ಅದಕ್ಕಿಂತ 1 ವರ್ಷದಲ್ಲಿ ನಾವು ಬೆಳೆದಿದ್ದು ಬೆಳೆ ಇದೆ, 3 ವರ್ಷ ಕೊಂಡು ತಂದು ತಿನ್ಬಹುದು ಅಕ್ಕಿಯನ್ನು. ಅಷ್ಟು ಚೀಪ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಅಕ್ಕಿ ಸಿಗುತ್ತೆ. ನಾವು ಬೆಳೆದದು ಅಷ್ಟು ಚೀಪ್ ಆಗೋದಿಲ್ಲ, ಕಾಸ್ಟ್ಲಿ ಆಗ್ತದ ನಮಗೆ. ಆದ್ರೆ ನಾವು ಅದನ್ನ ಅಕ್ಕಿದೊಂದೇ ಲೆಕ್ಕ ಹಾಕೋದಲ್ಲ. ಅಂದ್ರೆ ಈಗ ದನಗಳಿಗೆ ಮೇವು ಬೇಕಲ್ಲ, ಹುಲ್ಲು ಬೇಕು. ಆ ಮೇವಿಗಾಗಿ ಮಳೆಗಾಲದಲ್ಲೆಲ್ಲ ಈಗ ನಾವು ಮೇವಿಂದ ಬೆಳೆ ಮಾಡಬಹುದು, ಹಸಿ ಹುಲ್ಲು ಅಷ್ಟು. ಮಳೆಗಾಲದಲ್ಲಿ ಒಣ ಹುಲ್ಲು ದನಗಳಿಗೆ ಮುಖ್ಯವಾಗಿ ಬೇಕು, ಯಾಕಂದ್ರೆ ಹಸಿ ಹುಲ್ಲನ್ನು ಅವರು ಹೊರಗಡೆಯಿಂದ ಮೇಯ್ದು ಬರ್ತವೆ. ಒಣ ಹುಲ್ ಬೇಕು ಅಂದ್ರೆ ನಮ್ಗೆ ಈಗ ಹೇಗೆ ನಾವು ಬಾಡಿ ಮೇಂಟೈನ್ ಮಾಡ್ಬೇಕು, ತಂಪಾಗ್ಬೇಕು, ಹೀಟ್ ಆಗ್ಬೇಕು ಬಾಡಿ, ಆ ಕಾಲಕ್ಕೆ ತಕ್ಕಂತೆ ಹೇಗಿರ್ಬೇಕು, ಹಾಗೆ ಮಳೆಯಲ್ಲಿ ನೆಂದು ಬಂದ ದನಗಳಿಗೆ ಬೆಚ್ಚಗಾಗ್ಬೇಕು, ಬಾಡಿ ಹೀಟ್ ಆಗ್ಬೇಕು ಅಂತಂದ್ರೆ ಅವ್ರಿಗೆ ಒಣ ಹುಲ್ಲೇ ಬೇಕು. ಈ ತರ ಮೇವು ನಾವು ಬೆಳೆದಿದ್ದು ಈಗ ಕೊಯ್ದು ಹಾಕಿದ್ರೆ ಅದು ಸಂಪೂರ್ಣ ಆಹಾರ ಆಗೋದಿಲ್ಲ ಅವ್ರಿಗೆ. ಅದ್ರ ಸಲುವಾಗಿ ನಾವು ಒಣ ಮೇವನ್ನ ಅವರಿಗೆ ಕೊಡಬೇಕು. ಆ ಒಣ ಮೇವು ನಮ್ಗೆ ಒಂದು ಟ್ಯಾಂಕ್ ಮಾಡಿದ್ದಿದೆ, ಅದರಿಂದ ನೀರ್ ಸೇರಿಸಿ ಅದು ಎಲ್ಲ ಭತ್ತಕ್ಕೆ ಹೆಚ್ಚಾಗಿ ಡೈರೆಕ್ಟ್ ಕೊಡ್ತೀವಿ ನಾವು. ಟಾನಿಕ್ ತರ ಕೆಲಸ ಮಾಡುತ್ತದು. ಹಾಗಾಗಿ ಹೆಚ್ಚಿನ ರೋಗ ಬಾಧೆ ಇಂಥದೆಲ್ಲ ನಮ್ಮ ಗದ್ದೆಗಳಿಗೆ ಇಲ್ಲ, ಬರೋದಿಲ್ಲ. ನಾವು ಕೆಮಿಕಲ್ ಅಂತೂ ಬಳಸೋದೇ ಇಲ್ಲ ಯಾವ ಕಾರಣಕ್ಕೂ. ಎಲ್ಲೂ ನಮ್ಮ ತೋಟದಲ್ಲಿ ಗದ್ದೆಗಳಿಗಾಗ್ಲಿ ಔಷಧಿ ಸಿಂಪರಣೆ ಮಾಡುವ ಪದ್ಧತಿಯೇ ಇಲ್ಲ, ಇದೇ ಗೊಬ್ಬರ ಇದನ್ನೇ ನಾವು ಬಳಸಿ ಮಾಡ್ತೀವಿ. ಹಾಗಾಗಿ ಒಂದು ಸಮಾಧಾನ ಇದೆ, ನಾವು ಶುದ್ಧವಾದದನ್ನ ತಿಂತೀವಿ, ಶುದ್ಧವಾದ ಗಾಳಿಯನ್ನ ಬಳಸ್ತಾ ಇದ್ದೀವಿ. ಹಾಗಾಗಿ ನಾವು ಆಸ್ಪತ್ರೆಗೆ ಹೋಗೋದು ತುಂಬಾ ಅಪರೂಪ ಅನ್ನೋದು. ಈಗ ಪೇಟೆಯಲ್ಲೆಲ್ಲ ಇದ್ರೆ ಯಾವಾಗ ನೋಡ್ತಿರ್ತೀವಿ ಅದು ಹುಷಾರಿಲ್ಲ ಇದು ಹುಷಾರಿ. ನಮ್ಮ ಫ್ಯಾಮಿಲಿಯಲ್ಲಿ ಬಹಳ ಕಡಿಮೆ, ಎಲ್ಲೋ ಅಪರೂಪಕ್ಕೆ ಒಂದು ನೆಗಡಿ ಜ್ವರ ಬರಬಹುದು ಅಷ್ಟೇ ಬಿಟ್ರೆ ಆತರ ಪದೇ ಪದೇ ಸಮಸ್ಯೆಗಳಾಗ್ಲಿ ಈ ತರದ್ದು ದೇವ್ರದಿಂದ ಸ್ವಲ್ಪ ಕಡಿಮೆ. ಇದು ವಾತಾವರಣವೇ ಅದಕ್ಕೆ ಕಾರಣ ಅಂತ ಅನ್ಕೋತೀನಿ ನಾನು. ಮತ್ತೆ ರೊಟೀನ್ ಕೆಲಸ ಹೇಗಿರುತ್ತಂತಂದ್ರೆ ನಮ್ದೆಲ್ಲ ಹೀಗೆ ಒಂದು ಟೈಮ್ ಟೇಬಲ್ ಇದ್ದಂಗೆ, ಇಷ್ಟಿಷ್ಟು ಸಮಯದೊಳಗೆ ಇಷ್ಟಿಷ್ಟು ಕೆಲಸ, ಬೆಳಿಗ್ಗೆ ಹೊತ್ತು ಹಾಲು ಹಿಂಡೋದು ಅಷ್ಟು, ಬೆಳಿಗ್ಗೆ ಆಗ್ಬಿಡ್ಬೇಕು, ಆಮೇಲೆ ಮನೆ ಕೆಲಸಗಳು ಹೀಗೆ. ಅದು ನಿರಂತರವಾಗಿ ನಮ್ಗೆ ಇದು ಇದ್ಬಿಡ್ತೀವಿ, ನಮ್ಗೆ ಬೇರೆ ವಿಚಾರ ಮಾಡ್ಲಿಕ್ಕಾಗ್ಲಿ ಅಥವಾ ಸುಮ್ನೆ ಬೇಜಾರಾಯ್ತು ಅನ್ನುವಂತ ಸಮಸ್ಯೆ ಬರೋದೇ ಇಲ್ಲ. ನಾವು ದಿನ ಇಡೀ ಎಂಗೇಜ್ ಆಗಿರ್ತೀವಿ, ಅದ್ರ ಜೊತೆಗೆ ಏನೋ ಒಂಥರ ಒಂದು ಖುಷಿ ಇರುತ್ತೆ. ಇದ್ರಲ್ಲಿ ಯಾರ ಒತ್ತಡ ಇಲ್ಲ, ಒತ್ತಡದ ಜೀವನ ಇಲ್ಲ ನಮಗೆ. ಇಷ್ಟೊಳಗೆ ಇದು ಯಾಕೆ ಮಾಡಿಲ್ಲ, ಇದು ಟಾರ್ಗೆಟ್ ಪೂರ್ಣ ಮಾಡಿಲ್ಲ, ಇದಾಗ್ಲಿಲ್ಲ ಅದಾಗ್ಲಿಲ್ಲ ಅನ್ನುವಂತ ಒಂದು ಒತ್ತಡದ ಜೀವನ ಇಲ್ಲ. ಒಂಥರ ಒಂದು ಶಾಂತ ಜೀವನ, ಒಂದು ನಿರಂತರವಾದ ಒಂದು ಕೆಲಸ ಇಟ್ಕೊಂಡು ಒಂದು ಆರೋಗ್ಯವಂತ ಜೀವನವನ್ನು ನಾವು ಕಂಡ್ಕೊಳ್ತಾ ಇದ್ದೀವಿ. ಇದೆಲ್ಲ ಹಾಗಾಗಿ ಸಂತೋಷ ಅನ್ಸುತ್ತೆ, ಖುಷಿ ಅನ್ಸುತ್ತೆ. ಮೊದಲು ಅನಿಸ್ತಿತ್ತು ಅದೇ ಮದ್ವೆ ಆಗಿ ಬಂದಾಗ ನಂಗೆ ಗೊತ್ತಿಲ್ಲದೆ ಇದ್ದಾಗ ಈ ಕೆಲಸ ಇದನ್ನ ಹೇಗಪ್ಪ ಮೇಂಟೈನ್ ಮಾಡೋದು, ನನಗಾಗುತ್ತಾ ಅಂದ್ರೆ ನಾವು ಹೇಗೆ ಇರ್ತೀವಿ ಅಂತಂದ್ರೆ ಪ್ರಾಣಿಗಳಿಗೂ ಹಾಗೆ ನಾವು ಹತ್ರ ಹೋಗಿ ಅವರಿಗೆ ತಿಂಡಿ ಕೊಟ್ಟು ಇದೆಲ್ಲ ಮಾಡಿದ್ಮೇಲೆ ಅವಕ್ಕೂ ಗೊತ್ತಾಗುತ್ತೆ. ಒಂಥರ ಬಾಂಡಿಂಗ್ ನಮ್ಗೆ ಅವರಿಗೆ ಬಾಂಡಿಂಗ್ ಶುರು ಆಗ್ಬಿಡುತ್ತೆ. ಅವಾಗ ಪ್ರೀತಿ ಬೆಳೆಯುತ್ತೆ ಅವರಿಗೆ, ನಮ್ಮ ಮೇಲೂ ಪ್ರೀತಿ ಆಗಿದೆ, ನಮಗೂ ಅವ್ರ ಜೊತೆಗೆ ಪ್ರೀತಿ ಇರುತ್ತೆ. ನಾವು ದೂರದಿಂದ ನೋಡಿದಾನು ಪ್ರೀತಿ ಬೆಳೆಯಲ್ಲ, ಸುಮ್ನೆ ಸಣ್ಣ ಕರುಗಳಿಗೆ ಮರಿಗಳಿಗೆ ಪ್ರೀತಿ ಮಾಡಬಹುದು. ಈಗ ನಮ್ಗೆ ಮಕ್ಕಳ ಮೇಲೆ ಮನೆಯವ್ರ ಮೇಲೆ ಹೇಗೆ ಪ್ರೀತಿ ಬರುತ್ತೋ ಹಾಗೆ ದನಕರುಗಳಿಗೆ ಪ್ರೀತಿ ಬರೋದೇ ಅವಾಗ ಅವ್ರು ಕೆಲಸ ಮಾಡಿದಾಗ ಮಾತ್ರ. ಆ ಕೆಲಸ ಮಾಡಿದಾಗ ನಮ್ಗೆ ಖುಷಿ ಆಗುತ್ತೆ. ಹಾ, ಅವಕ್ಕೂ ಹಾಗೆ. ಮೊದ್ಲೆಲ್ಲ ಆದ್ರೆ ನನ್ಗೆ ಹತ್ರ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಿತ್ತು, ಅಯ್ಯೋ ಎಲ್ಲಿ ಹೊಡೆದು ಬಿಡ್ತದೋ ಕಾಲ್ ಒದಿತದೋ ಅಂತ ಎಲ್ಲ ಹೆದರಿ. ಈಗ ರೂಢಿ ಆಗಿದೆ, ಹೆದರಿಕೆ ಆಗೋದಿಲ್ಲ. ಅವರ ಅಡಿಯಿಂದ ಹೋದ್ರು ನನಗೇನು ಮಾಡೋದಿಲ್ಲ ದನಗಳು ಅಂದ್ರೆ, ಅಷ್ಟು ಅವಕ್ಕೆ ಗೊತ್ತಿದೆ. ಹಾ, ಇವ್ ಮನೆಯವರು ನಮ್ಗೆ ತಿಂಡಿ ಕೊಡೋರು, ನಮ್ಗೆ ಸಾಕುವವರು ಅಂತ ಅವ್ರು ಇದ್ರಲ್ಲಿ ಇರಬಹುದು. ಸಹಜವಾಗಿ ನಾವು ಆಹಾರ ಕೊಡ್ತೀವಿ, ಮೈ ತಿಕ್ತೀವಿ, ನೀರ್ ಕುಡಿಸ್ತೀವಿ, ಮೈ ತೊಳಿತೀವಿ, ಇಂಥ ಒಂದಾಗ ಸಹಜವಾಗಿ ಬಹಳ ಪ್ರೀತಿ ಮಾಡ್ತಾವ. ನಮಗ ನೋಡಿದ ತಕ್ಷಣ ಅಂಬ ಅಂತ ಕೂಗ್ತಾವ. ಹಿಂಗೆಲ್ಲಾನು ಆಗುತ್ತೆ, ಕರೆದ್ರೆ ಬರ್ತವೆ. ಕರುಗಳಾದ್ರೂ ಹಾಗೆ ನಮ್ಮನ್ ಕಂಡ್ಕೊಡ್ಲೆ ಹತ್ರ ಬರ್ತವೆ. ಹಾಗಾಗಿ ಒಂಥರ ಒಂದು ಪ್ರೀತಿ ಅವಕ್ಕೂ ಬೆಳೆದಿರತ್ತೆ, ನಮಗೂ ಬೆಳೆದಿರತ್ತೆ. ನಾವು ಒಂಥರ ನೆಮ್ಮದಿ ಸಂತೋಷ ಸಿಗುತ್ತೆ. ಮತ್ತೆ ಅದಕ್ಕೆ ಒಂದು ಕೊಠಡಿನ ಕಟ್ಟಿದಾರೆ, ಅದರ ನಿರ್ವಹಣೆ ಕೂಡ ಬಹಳ ಮುಖ್ಯ. ಅವುಗಳಿಗೆ ಏನಾಗಬಾರ್ದು, ಮತ್ತೆ ಅದಕ್ಕೆ ಸಣ್ಣ ಪುಟ್ಟ ರೋಗಗಳು ಕೂಡ ಬರಬಾರ್ದು, ಕೆಚ್ಚಲು ಬಾವು ಬರಬಾರ್ದು, ಇಂಥವೆಲ್ಲ. ಅದಕ್ಕಾಗಿ ಸಗಣಿಯನ್ನ ಸಮರ್ಪಕವಾಗಿ ಕ್ಲೀನ್ ಮಾಡೋದು, ಅಲ್ಲೇ ಗಂಜಲ ಹಾಕಿದ್ದನ್ನು ಕೂಡ ನೀರ್ ಹಾಕಿ ತೊಳೆಯುವುದು, ಇಂಥವೆಲ್ಲನು. ಮತ್ತೆ ಅವಕ್ಕೆ ಸೊಳ್ಳೆ ನೊಣ ಇಂತಹ ಸಮಸ್ಯೆಗಳು ಇರ್ತವೆ. ಕೊಟ್ಟಿಗೆ ನಾವು ಮೊದಲು ಸಿಮೆಂಟ್ ಇಂದ ಕಟ್ಸಿದೀವಿ, ಈಗ ಇಷ್ಟೊಂದು ದನ ಇದ್ದಿದ್ದಕ್ಕೆ. ಹಾಗಾಗಿ ಫಾರ್ಮರ್ಸ್ ಕಾರ್ನರ್ ಸೇ ದೇಖ್ ಸಕ್ತೆ ಹೈ ಇಸ್ ಯೋಜನಾ ಕಾ ಲಾಭ ಪಾತ್ರ ಕಿಸಾನೋ ಕೋ ಹಿ ಮಿಲ್ ಸಕೆ ಇಸ್ಕೆ ಲಿಯೆ ಇಸ್ ಪ್ರಕ್ರಿಯಾ ಕೋ ಫೂಲ್ ಪ್ರೂಫ್ ಬನಾತೆ ಹುಯೆ ಇಸೆ ಆಧಾರ್ ಔರ್ ಇನ್ಕಮ್ ಟ್ಯಾಕ್ಸ್ ವೆರಿಫಿಕೇಶನ್ ಕೆ ಸಾಥ್ ಸಾಥ್ ಫಿಸಿಕಲ್ ವೆರಿಫಿಕೇಶನ್ ಸೇ ಭಿ ಜೋಡಾ ಗಯಾ ಹೈ ಇಸ್ಕೆ ಅಲಾವಾ ಕಿಸಾನೋ ಜಗಲಿಯ ತಿಂದು ಸಟ್ಟರ ಅಂಗಡಿ ಬಗಲಿಗೆ ಬಂದು ಜಗಲಿಯ ತಿಂದು ಸಟ್ಟರ ಅಂಗಡಿಯ ಬಗಲಿಗೆ ಬಂದು ಎಂಕಣ ಗೌಡನ ಪ್ರೀತಿಯ ಗದ್ದೆ ರೈಲಿಗೆ ಹೋಯಿತು ಬಾರದು ನಿದ್ದೆ ಎಂಕಣ ಗೌಡನ ಪ್ರೀತಿಯ ಗದ್ದೆ ರೈಲಿಗೆ ಹೋಯಿತು ಬಾರದು ನಿದ್ದೆ ಬಲುವಂತವರಿಗೆ ಬಲು ಪರಿಹಾರ ಜಾರಿತು ಬಡವರ ಸೊಂಟದ ದಾರ ಬಡವರಿಗೆ ಬಲು ಪರಿಹಾರ ಜಾರಿತು ಬಡವರ ಸೊಂಟದ ದಾರ ರೈಲಿನ ಅಳೆಯ ಗುಟ್ಟು ಕೊಂಡರು ಕವಳ ಬೀಡಿಯ ಕಟ್ಟು ಆಶೆಯ ಬಿಟ್ಟು ಕೊಂಡರು ಕವಳ ಬೀಡಿಯ ಕಟ್ಟು ಬರು ನಾವು ಪಾಪದ ಪಿಂಡ ದುಃಖದಿ ಹೇಳುತ್ತ ಕುಡಿದರು ಹೆಂಡ ಬರು ನಾವು ಪಾಪದ ಪಿಂಡ ದುಃಖದಿ ಹೇಳುತ್ತ ಕುಡಿದರು ಹೆಂಡ ಕಣ ರೈಲಿನ ಅಳಿಯಲು ಸಿಕ್ಕಿ ದನಗಳು ಪಡೆದವು ಸಾವಿನ ಹಕ್ಕು ಕಣ ರೈಲಿನ ಅಳಿಯಲು ಸಿಕ್ಕಿ ದನಗಳು ಪಡೆದವು ಸಾಯುವ ಹಕ್ಕು ಓ ರೈಲನ್ನು ನೋಡುವ ಯೋಗ ಮುಕ್ತಿಯ ಪಡೆಯಲು ಒಳ್ಳೆಯ ಜಾಗ ರೈಲನ್ನು ನೋಡುವ ಯೋಗ ಮುಕ್ತಿಯ ಪಡೆಯಲು ಒಳ್ಳೆಯ ಜಾಗ ಕುಮಟೆ ಹಾಲಕ್ಕಿ ಸಮುದಾಯದ ಗುಮಟೆ ಪಾಂಗ್ ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ. ಹಲೋ ಅಪ್ಪ, ಮುಂದಿನ ತಿಂಗಳು ನಿನಗೆ ಅಮ್ಮಂಗೆ ಫಾರಿನ್ಗೆ ಫ್ಲೈಟ್ ಟಿಕೆಟ್ ಬುಕ್ ಆಗಿದೆ. ಇಬ್ರದು ಎರಡನೇ ಡೋಸ್ ವ್ಯಾಕ್ಸಿನೇಷನ್ ಆಗಿದೆ ಅಲ್ವಾ? ನಿಮ್ಮಮ್ಮ ಎರಡನೇ ಡೋಸ್ ಬೇಡ ಅಂದ್ಬಿಟ್ಲು ಮಗಳೇ. ಅಯ್ಯೋ ಅಪ್ಪ, ಎರಡನೇ ಡೋಸ್ ವ್ಯಾಕ್ಸಿನೇಷನ್ ಆಗಿಲ್ಲ ಅಂದ್ರೆ ಫ್ಲೈಟ್ ಅಲ್ಲಿ ಬಿಡೋದೇ ಇಲ್ಲ. ಇನ್ನು ಒಂದ್ ತಿಂಗಳು ಸಮಯ ಇದೆ, ನಾಳೆನೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಎರಡನೇ ಡೋಸ್ ತಗೊಂಡ್ರೆ ಕೋವಿಡ್ ನಿಂದ ಸುರಕ್ಷಿತವಾಗೂ ಇರಬಹುದು. ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗಲೇ ಕೋವಿಡ್ ವಿರುದ್ಧ ಸಂಪೂರ್ಣ ರಕ್ಷಣೆ. ತಪ್ಪದೇ ಎರಡನೇ ಸುತ್ತಿನ ಲಸಿಕೆ ಹಾಕಿಸಿಕೊಳ್ಳಿ. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.